ಹಿಡಿದ ಹೊಲದಳು ಹಾಡುತ್ತಾ ಉಳುವ ಯೋಗಿಯ ನೋಡಲಿ. ಆತ್ಮೀಯ ಕೇಳಿದರೆ, ಇದೇ ಗುರುವಾರ ದಿನಾಂಕ 12 ಸಂಜೆ 5:30-6 ಪ್ರಸಾರವಾಗುವ ರೈತ ಮಿತ್ರ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮದ ವಿಷಯ ಅಂತಾರಾಷ್ಟ್ರೀಯ ಸಾವಯವ ಮತ್ತು ಸಿರಿಧಾನ್ಯ ವಾಣಿಜ್ಯ ಮೇಳ 2023. ಮಾಹಿತಿ ಪಡೆಯಲು ತಾವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆಗಳು 2237074777, 2237048, 2237499. ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ. ನಿತ್ಯ ವಿಜ್ಞಾನ ಕೇಳಿ ಪ್ರತಿದಿನ ಮುಂಜಾನೆ 7:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ, 8:55 ಎಫ್ಎಂ ರೇನ್ಬೋದಲ್ಲಿ ಹಾಗೂ ರಾತ್ರಿ 8 ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ. ಇದು ಆಕಾಶವಾಣಿ ಹಾಸನ ಎಫ್ಎಂ. ಕಿಸಾನ್ ವಾಣಿ ಕೃಷಿ ರಂಗ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಅಬ್ಬಾ, ನಿಮ್ಮನೆ ಕಾಫಿ ಎಷ್ಟು ರುಚಿಯಾಗಿರುತ್ತೆ ಶಾಂತಮ್ಮ. ಎಷ್ಟಾದ್ರೂ ನೀವೇ ಬೆಳೆದ ಕಾಫಿ ಬೀಜನೇ ಅಲ್ವಾ? ಕಾಫಿ ಬೀಜನ ಯಾರ್ ಬೇಕಾದ್ರೂ ಬೆಳಿಬಹುದು ಕಮಲಮ್ಮ, ಆದ್ರೆ ಆ ಬೀಜಕ್ಕೆ ಸ್ವಾದ ಮತ್ತು ರುಚಿಯ ವಿಶಿಷ್ಟ ಮೆರುಗನ್ನು ಕೊಡೋರು ಬೇಲೂರಿನ ಬಸ್ ಸ್ಟ್ಯಾಂಡ್ ಎದುರು ಇರೋ ಶ್ರೀ ರಾಘವೇಂದ್ರ ಕಾಫಿ ವರ್ಕ್ಸ್ ನವರು. ಅವರಿಗೆ ಕಾಫಿ ಬೀಜ ಕೊಟ್ರೆ ಸಾಕು, ಹುರಿದು ಹದಗೊಳಿಸಿ ನಮ್ಮ ಮನಸ್ಸಿಗೊಪ್ಪೋ ಹಾಗೆ ಪುಡಿ ಮಾಡ್ಕೊಡ್ತಾರೆ. ನಾನ್ ಮದ್ವೆ ಆಗಿ ಬೇಲೂರ್ ಬಂದಾಗ್ನಿಂದಾನು ನಮ್ ನೆಂಟರಿಗೆಲ್ಲ ಕಾಫಿ ಪುಡಿ ಪಾರ್ಸಲ್ ಆಗ್ತಾ ಇರೋದು ರಾಘವೇಂದ್ರ ಕಾಫಿ ವರ್ಕ್ಸ್ ನಿಂದಾನೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗದಲ್ಲಿ ಸಂಘಟನಾಯುಕ್ತ ರೈತ ಶಕ್ತಿ ಎಫ್ಪಿಒಗಳ ಕುರಿತ ಪ್ರಾಯೋಜಿತ ಸರಣಿ. ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ ಹಾಸನ. ಸಂಘಟನಾಯುಕ್ತ ರೈತ ಶಕ್ತಿ ಸರಣಿ ಕುರಿತು ಹಾಸನ ಆಕಾಶವಾಣಿಯ ಕಾರ್ಯಕ್ರಮ ಮುಖ್ಯಸ್ಥರಾಗಿರುವ ಎಂ ಶಿವಕುಮಾರ್ ಹಾಗೂ ತೋಟಗಾರಿಕೆ ಉಪನಿರ್ದೇಶಕರಾದ ಹೆಚ್ ಆರ್ ಯೋಗೇಶ್ ಅವರಿಂದ ಪ್ರಾಸ್ತಾವಿಕ ನುಡಿ, ಆನಂತರ ಎಫ್ಪಿಒಗಳ ಪರಿಚಯ ಹಾಗೂ ಮಹತ್ವ ಕುರಿತು ಹೆಚ್ ಆರ್ ಯೋಗೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ. ಸಂಘಟನಾ ಯುಕ್ತಿ ರೈತ ಶಕ್ತಿ, ರೈತ ಉತ್ಪಾದಕ ಕಂಪನಿಗಳ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ ಹಾಸನ. ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಂಘಟನಾ ಯುಕ್ತಿ ರೈತ ಶಕ್ತಿ. ಆತ್ಮೀಯ ರೈತ ಬಾಂಧವರೇ, ಇಂದಿನಿಂದ ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜನೆ ಮಾಡುತ್ತಿರುವ ಹೊಸ ಸರಣಿ ಕಾರ್ಯಕ್ರಮ ಸಂಘಟನಾಯುಕ್ತಿ ರೈತ ಶಕ್ತಿ ಪ್ರಸಾರವಾಗ್ತಿದೆ. ಈ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕುರಿತಂತೆ ಪ್ರಾಸ್ತಾವಿಕ ನುಡಿ ಹಾಸನ ಆಕಾಶವಾಣಿಯ ಕಾರ್ಯಕ್ರಮ ಮುಖ್ಯಸ್ಥರಾದ ಎಂ ಶಿವಕುಮಾರ್ ಅವರಿಂದ. ರೈತ ಮಿತ್ರರೇ, ಹಾಸನ ಆಕಾಶವಾಣಿ ಎಫ್ಎಂ 102.2 ನಿಮ್ಮೆಲ್ಲರಿಗೂ ಕೂಡ ನೀವು ಉತ್ಪಾದಿಸತಕ್ಕಂತ ಬೆಳೆಯನ್ನ ನಿರ್ವಹಣೆ ಮಾಡೋ ದಿಶೆಯಲ್ಲಿ, ಅದರ ಮೌಲ್ಯವರ್ಧನೆ ಮಾಡೋ ದಿಶೆಯಲ್ಲಿ, ಹಾಗೆ ಅದರ ಮಾರಾಟ ಮಾಡೋ ದಿಶೆಯಲ್ಲಿ ನೀವೇ ಒಂದು ಸಂಸ್ಥೆಯನ್ನ ಕಟ್ಕೊಂಡ್ರೆ ಹೇಗಿರುತ್ತೆ ಅನ್ನೋದಕ್ಕೋಸ್ಕರ ಸಂಘಟನಾ ಯುಕ್ತಿ ರೈತ ಶಕ್ತಿ ಅನ್ನೋ ಎಫ್ಪಿಒ ಅಂದ್ರೆ ಫಾರ್ಮ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಅಥವಾ ರೈತ ಉತ್ಪಾದಕ ಸಂಸ್ಥೆಯನ್ನ ಗುರಿಯಾಗಿಸಿಕೊಂಡು ನಾವು ಪ್ರತಿ ತಿಂಗಳ 2 ಮತ್ತು 4 ಭಾನುವಾರಗಳಂದು ಸಂಜೆ 6:51 ಕಿಸಾನ್ ವಾಣಿನಲ್ಲಿ ಪ್ರಸಾರ ಮಾಡ್ತೀವಿ. ಇದರ ಪ್ರಾಯೋಜಕತ್ವವನ್ನ ತೋಟಗಾರಿಕಾ ಇಲಾಖೆ ಅವರು ವಹಿಸಿಕೊಂಡಿದ್ದಾರೆ. ಈ ರೈತ ಉತ್ಪಾದಕ ಸಂಸ್ಥೆ ಅಂದರೆ ಏನು, ಇದರ ನೋಂದಣಿ ಮಾಡಿಸೋದು ಹೇಗೆ, ಇದನ್ನ ಒಂದು ಲಾಭರಹಿತ ಸಂಸ್ಥೆಯನ್ನಾಗಿ ಮಾರ್ಪಾಡು ಮಾಡೋದು ಹೇಗೆ, ನೋಂದಾಯಿತ ಟ್ರಸ್ಟ್ ಆಗಿ ನೋಂದಾಯಿಸಿಕೊಳ್ಳೋದು, ಹಾಗೆ ಕಂಪನಿ ಆಗಿ ಸಂಯೋಜಿಸೋದೇಗೆ? ಹೀಗೆ ಹಲವು ಹತ್ತು ವಿಷಯಗಳನ್ನು ಒಳಗೊಂಡಂತಹ ಮಾಹಿತಿಯನ್ನ ನಾವು ಹೊತ್ತು ತರ್ತೀವಿ. ಜೊತೆಗೆ ನೀವು ಈ ರೈತರು ಬೆಳೆದಂತಹ ಉತ್ಪಾದನೆಯನ್ನ ಹೇಗೆ ನಿರ್ವಹಣೆ ಮಾಡಬೇಕು, ಯಾವ ರೀತಿಯಲ್ಲಿ ಸಂಸ್ಕರಣೆ ಮಾಡಬೇಕು, ಅದರ ಮಾರಾಟ ಮಾಡೋದು ಹೇಗೆ, ಮಾರಾಟ ಜಾಲಕ್ಕೆ ನಾವು ಸೇರ್ಕೊಳ್ಳೋದು ಹೇಗೆ, ಇದ್ರ ಮೂಲಕ ಏನೆಲ್ಲ ಪ್ರಯೋಜನ ನಮ್ಮ ರೈತರಿಗೆ ಸಿಗುತ್ತೆ ಅನ್ನೋ ಮಾಹಿತಿಯನ್ನು ಕೂಡ ನೀವು ಪಡ್ಕೊಳ್ಬಹುದು. ಹಾಗೆ ನೀವೇ ಸಂಸ್ಥೆಯನ್ನ ಹೇಗೆ ಹುಟ್ಟಾಕ್ಬಹುದು ಅಥವಾ ಸಂಸ್ಥೆಯ ಸದಸ್ಯರಾಗಿ ಹೇಗೆ ಸೇರ್ಕೊಳ್ಬೇಕು ಮತ್ತು ಈ ಸಂಸ್ಥೆಯು ನೀಡ್ತಕ್ಕಂತಹ ಅನುಕೂಲಗಳೇನು, ಅದರ ಪ್ರಯೋಜನ ನೀವು ಹೇಗೆಲ್ಲ ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಹೀಗೆ ಎಲ್ಲಾ ಮಾಹಿತಿಗಳನ್ನು ಹೊತ್ತು ಬರಲಿದೆ ಈ FPO ಅಥವಾ ರೈತ ಉತ್ಪಾದಕ ಸಂಸ್ಥೆಯ ಕುರಿತಾದಂತಹ ಸಂಘಟನಾ ಯುಕ್ತಿ ರೈತ ಶಕ್ತಿ ಎಂಬ ಕಿಸಾನ್ ವಾಣಿಯ ಕಾರ್ಯಕ್ರಮ. ಇದು ಪ್ರಸಾರವಾಗ್ತಕ್ಕಂಥದ್ದು ಪ್ರತಿ ತಿಂಗಳ 2 ಮತ್ತು 4 ಭಾನುವಾರ ಸಂಜೆ 6:51 ಕಿಸಾನ್ ವಾಣಿನಲ್ಲಿ. ತಪ್ಪದೆ ಕೇಳಿ ಇದರ ಅನುಕೂಲವನ್ನ ನೀವು ಪಡ್ಕೊಳ್ತೀರಾ ಅಂತ ಆಶಿಸ್ತೇನೆ. ಇದುವರೆಗೆ ಹಾಸನ ಆಕಾಶವಾಣಿಯ ಕಾರ್ಯಕ್ರಮ ಮುಖ್ಯಸ್ಥರಾದ ಎಂ ಶಿವಕುಮಾರ್ ಅವರಿಂದ ಸಂಘಟನಾ ಯುಕ್ತಿ ರೈತ ಶಕ್ತಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕುರಿತ ಪ್ರಾಸ್ತಾವಿಕ ನುಡಿ ಆಲಿಸಿದಿರಿ. ಈಗ ಕೇಳಿ ಹಾಸನದ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ HR ಯೋಗೇಶ್ ಅವರಿಂದ ಸಂಘಟನಾ ಯುಕ್ತಿ ರೈತ ಶಕ್ತಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕುರಿತು ಪ್ರಾಸ್ತಾವಿಕ ನುಡಿ. ತೋಟಗಾರಿಕಾ ಇಲಾಖೆ ಹಾಸನ ಜಿಲ್ಲೆ ವತಿಯಿಂದ ಸಂಘಟನಾ ಯುಕ್ತಿ ರೈತ ಶಕ್ತಿ FPOಗಳ ರಚನೆ ಹಾಗೂ ಮಹತ್ವದ ಬಗ್ಗೆನ ಸರಣಿ ಕಾರ್ಯಕ್ರಮವನ್ನು ಪ್ರಚಾರ ಮಾಡಲಿಕ್ಕೆ ಪ್ರಯೋಜನೆ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮ ಪ್ರತಿ ತಿಂಗಳ 2 ಹಾಗೂ 4 ಭಾನುವಾರ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಂಜೆ 6:55-7:30 ತನಕ ಪ್ರಚಾರ ಆಗ್ತದೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾವು FPOಗಳ ರಚನೆ, ಮಹತ್ವ, ಉದ್ದೇಶ, ತತ್ವಗಳು, ಚಟುವಟಿಕೆಗಳು ಮತ್ತು ಇದರಿಂದ ರೈತರಿಗೆ ಆಗುವಂತಹ ಅನುಕೂಲಗಳು, ಬೇರೆ ಬೇರೆ ಇಲಾಖೆಗಳಿಂದ ದೊರೆಯುವಂತಹ ಸವಲತ್ತುಗಳು, ಈ ರೀತಿ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು, ಸಮಗ್ರ ಮಾಹಿತಿಯನ್ನು ನಾವು ತಮಗೆ ನೀಡ್ತಾ ಇರ್ತೀವಿ ಆಕಾಶವಾಣಿ ಮೂಲಕ. ಇದರಲ್ಲಿ ಅನೇಕ FPOಗಳ ಸಂಬಂಧಪಟ್ಟಂತಹ ವಿಷಯ ತಜ್ಞರುಗಳು, ಇಲಾಖಾ ಅಧಿಕಾರಿಗಳು, FPO ಸಂಘಟನೆಯಲ್ಲಿ ತೊಡಗಿರುವಂತಹ ರೈತರುಗಳು, ಅದರ ಅಧ್ಯಕ್ಷರುಗಳು, ನಿರ್ದೇಶಕ ಮಂಡಳಿಯ ಸದಸ್ಯರುಗಳು ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಈ ರೀತಿಯಾಗಿ ಎಲ್ಲ ಸಂಬಂಧಪಟ್ಟಂತಹ ಎಲ್ಲ ಅಧಿಕಾರಿಗಳು, ಪ್ರತಿನಿಧಿಗಳು ತಮಗೆ ಒಂದು ಸಮಗ್ರ ಮಾಹಿತಿಯನ್ನ ನೀಡಲಿದ್ದಾರೆ. ಕೇಂದ್ರ ಸರ್ಕಾರ ಮುಂದಿನ 5 ದೇಶದಾದ್ಯಂತ 10,000 FPOಗಳನ್ನ ರಚನೆ ಮಾಡಬೇಕು ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದೆ. 10,000 ಕಾರ್ಯಕ್ರಮಗಳ ರಚನೆ ಕಾರ್ಯಕ್ರಮದ ಅಡಿಯಲ್ಲಿ ಪ್ರತಿ ವರ್ಷನೂ ಸಹ 200-300 FPOಗಳನ್ನ ನಮ್ಮ ರಾಜ್ಯದಲ್ಲಿ, ಸುಮಾರು 25-30 FPOಗಳನ್ನ ನಮ್ಮ ಜಿಲ್ಲೆಯಲ್ಲಿ ಮಾಡಲಿಕ್ಕೆ ಕ್ರಮ ಕೈಗೊಳ್ತಾ ಇದ್ದೀವಿ ನಾವು. ಸೊ ಆ ನಿಟ್ಟಿನಲ್ಲಿ ಸೊ FPO ರಚನೆಯ ಈ ಸರಣಿ ಕಾರ್ಯಕ್ರಮ ಉಪಯೋಗ ಆಗಲಿ, ತಾವೆಲ್ಲ ಈ ಕಾರ್ಯಕ್ರಮದ ಪ್ರಯೋಜನ ಪಡ್ಕೊಳ್ಳಿ ಅಂತ ನಾನು ಮನವಿ ಮಾಡ್ತಾ. ಸೊ ಆ ನಿಟ್ಟಿನಲ್ಲಿ ಸರ್ಕಾರ ಈ FPO ರಚನೆಗೆ ಸಾಕಷ್ಟು ಪ್ರಯೋಜನ ನೀಡ್ತಾ ಇದೆ, ಪ್ರಾಯೋಜಕತ್ವ ನೀಡ್ತಾ ಇದೆ. ಅದಿಟ್ಟು ರೈತರುಗಳು ಮುಂದೆ ಬಂದು ಸಂಘಟನೆಯ ಸಂಘಟನಾ ಯುಕ್ತಿ ರೈತ ಶಕ್ತಿ ಸಂಘಟನೆಯೇ ನಮ್ಮ ಆ ಯುಕ್ತಿನಲ್ಲಿ ನಾವು ಸಂಘಟನೆ ಮಾಡ್ಕೊಳ್ಬೇಕು, ಅದನ್ನೇ ನಮ್ಮ ಶಕ್ತಿಯಾಗಿ ಪರಿವರ್ತನೆ ಮಾಡ್ಕೊಳ್ಬೇಕು. ಆವಾಗ ಮಾತ್ರ ನಾವು ನಮ್ಮ ಕೃಷಿ ಕ್ಷೇತ್ರದಲ್ಲಿ ಒಂದು ಪರಿವರ್ತನೆ ಸರ್ಲಿಕ್ಕೆ ಸಾಧ್ಯ. ಆ ಪರಿವರ್ತನೆ ನಮ್ಮಿಂದಲೇ ಶುರುವಾಗ್ಲಿ, ನಾವೇ ಸಂಘಟನೆ ಮೂಲಕ ಶುರು ಮಾಡೋಣ, ಪ್ರಾರಂಭ ಮಾಡೋಣ ಅಂತ ಹೇಳ್ತಾ, ಸೊ ಈ ಕಾರ್ಯಕ್ರಮ ಉಪಯೋಗ ಆಗಲಿ, ಕಾರ್ಯಕ್ರಮವನ್ನು ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳಿ ನಮ್ಮಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಇದುವರೆಗೆ ಸಂಘಟನಾ ಯುಕ್ತಿ ರೈತ ಶಕ್ತಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕುರಿತಂತೆ ಪ್ರಾಸ್ತಾವಿಕವಾಗಿ ಮಾತನಾಡಿದವರು ಹಾಸನದ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ HR ಯೋಗೇಶ್. ಇನ್ನು ಮುಂದೆ ಆಲಿಸೋಣ ರೈತ ಉತ್ಪಾದಕ ಸಂಸ್ಥೆ ಅಥವಾ FPOಗಳ ಪರಿಚಯ ಹಾಗೂ ಮಹತ್ವ. ಈ ಕುರಿತು ಹಾಸನ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಡಾ HR ಯೋಗೇಶ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೆ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಸಂಘಟನಾ ಯುಕ್ತಿ ರೈತ ಶಕ್ತಿ FPOಗಳನ್ನು ಕುರಿತಂತಹ ಈ ಒಂದು ಸರಣಿ ಕಾರ್ಯಕ್ರಮದ ಮೊದಲ ಸಂಚಿಕೆಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ FPOಗಳ ಪರಿಚಯ ಹಾಗೂ ಅವುಗಳ ಮಹತ್ವವನ್ನು ಕುರಿತು ನಾವು ಮಾತನಾಡ್ತಾ ಇದ್ದೇವೆ. FPO ಅಂತ ಅಂದರೆ ಏನು, ಯಾವ ಒಂದು ಉದ್ದೇಶದಿಂದ ಅದು ಅಸ್ತಿತ್ವಕ್ಕೆ ಬರ್ತಾ ಇದೆ, ಅದರ ಮಹತ್ವ ಏನು, ಕೃಷಿಕರು ಎಫ್ ಪಿ ಒಗಳಿಂದ ಅಥವಾ ಎಫ್ ಪಿ ಒಗಳಿಗೆ ಸೇರೋದ್ರಿಂದ ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಸಾರವನ್ನು ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಹೆಚ್ ಆರ್ ಯೋಗೇಶ್ ಅವರು. ಯೋಗೇಶ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ. ಇವತ್ತು ನಾವು ಎಫ್ ಪಿ ಒಗಳನ್ನ ಕುರಿತಂತಹ ಪರಿಚಯ ಹಾಗೂ ಮಹತ್ವವನ್ನ ತಿಳಿದುಕೊಳ್ತಕ್ಕಂತ ಒಂದು ಕಾರ್ಯಕ್ರಮ. ಪ್ರಾರಂಭದಲ್ಲಿ ಎಫ್ ಪಿ ಒ ಅಂತ ಅಂದ್ರೆ ಏನ್ ಸರ್? ಸರ್, ಈಗ ನಮ್ಮ ಇಲಾಖೆಯಿಂದ ಪ್ರಾಯೋಜಿತ ಕಾರ್ಯಕ್ರಮ ಸಂಘಟನಾ ಯುಕ್ತಿ ರೈತ ಶಕ್ತಿ ಕಾರ್ಯಕ್ರಮಕ್ಕೆ ಮೊದಲಿಗೆ ಎಲ್ಲ ಕೇಳುಗರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತ. 2013-14 ಇಸ್ವಿನಲ್ಲಿ ಕೇಂದ್ರ ಸರ್ಕಾರ ಈಗ ಅಸ್ತಿತ್ವದಲ್ಲಿರುವಂತಹ ಕಂಪನಿ ಕಾಯ್ದೆಗೆ ಒಂದು ಮಾರ್ಪಾಡನ್ನು ಮಾಡಿ ರೈತರು ಸಹ ಕಂಪನಿಗಳನ್ನ ಮಾಡ್ಕೊಳ್ಬಹುದು, ಮತ್ತೆ ಕಂಪನಿ ಅದು ಸರಳವಾಗಿರಬೇಕು, ಕಂಪನಿಯ ರಚನೆ ಸರಳವಾಗಿರಬೇಕು, ಕಂಪನಿಯ ನಡೆಸುವಿಕೆ ಸರಳವಾಗಿರಬೇಕು, ಕಂಪನಿಯ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳು ಚಟುವಟಿಕೆಗಳು ಸರಳವಾಗಿರಬೇಕು, ಆ ರೀತಿ ಒಂದು ಯೋಚನೆಯನ್ನ ಮಾಡಿ ಕಂಪನಿ ಕಾಯ್ದೆಗೆ ಮಾರ್ಪಾಡನ್ನು ತಂದು ಸೊ ರೈತ ಉತ್ಪಾದಕ ಕಂಪನಿಗಳನ್ನ ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ ಅನುವು ಮಾಡಿ ಕೊಡ್ತು. ಕಾರಣ ಈಗ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಕಾಯ್ದೆಗಳಿದೆ ಈಗಾಗಲೇ. ಸೊ ರೈತ ಸಂಘಟನೆ ಮಾಡ್ಕೊಳ್ಳೋದಕ್ಕೆ ರೈತ ಸಂಘಟನೆಗೆ ಅಥವಾ ಬೇರೆ ಬೇರೆ ಸಂಘಟನೆಗಳಿಗೆ ಬೇರೆ ಬೇರೆ ಕಾಯ್ದೆಗಳಿದೆ. ಈಗ ಉದಾಹರಣೆಗೆ ನಮ್ಮ ರಾಜ್ಯದಲ್ಲಿ 1960 ಸಹಕಾರ ಕಾಯ್ದೆ ಇದೆ, ಈಗ ಚಾಲನೆಯಲ್ಲಿದೆ. ಈಗ ಆ ಸಹಕಾರ ಕಾಯ್ದೆಯಡಿ ನಾವು ಅನೇಕ ಸಹಕಾರಿ ಸಂಸ್ಥೆಗಳನ್ನ ನೋಂದಣಿ ಮಾಡ್ತಾ ಇದ್ದೇವೆ. ರೈತ ಸಹಕಾರಿ ಸಂಸ್ಥೆಗಳಾಗ್ಬೋದು ಅಥವಾ ಬೇರೆ ಸಹಕಾರಿ ಸಂಸ್ಥೆಗಳಾಗ್ಬೋದು, ನಾವು ನೋಂದಣಿ ಮಾಡ್ತಾ ಇದ್ದೇವೆ. ಸೊ ಆ ರೈತ ಸಹಕಾರಿ ಕಾಯ್ದೆಗಳಿಗೂ ಮತ್ತೆ ಸಂಘಟನೆಗಳಿಗೂ ರೈತ ಉತ್ಪಾದಕ ಸಂಘಟನೆಗಳಿಗೂ ಏನ್ ವ್ಯತ್ಯಾಸ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಇವತ್ತು ಕೇಂದ್ರ ಸರ್ಕಾರ 2013-14 ಇಸ್ವಿನಲ್ಲಿ ಏನು ಜಾರಿಗೆ ತರ್ತು, ಕಂಪನಿ ಕಾಯ್ದೆಯನ್ನು ಮಾರ್ಪಾಡು ಮಾಡಿ ಜಾರಿಗೆ ತರುತ್ತು, ಆ ಕಾಯ್ದೆ ಅಡಿಯಲ್ಲಿ ನಮ್ಮ ಎಲ್ಲ ರೈತ ಉತ್ಪಾದಕ ಸಂಸ್ಥೆಗಳು ನೋಂದಣಿ ಆಗ್ತಾ ಇದೆ. ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಸ್ಮಾಲ್ ಫಾರ್ಮರ್ಸ್ ಅಗ್ರಿ ಕನ್ಸಾರ್ಷಿಯಂ ಈ ಒಂದು ಸಂಸ್ಥೆ ಒಂದು ನೋಡಲ್ ಏಜೆನ್ಸಿಯಾಗಿ ಕೆಲಸ ಮಾಡ್ತಾ ಎಫ್ ಪಿ ಒ ರಚನೆ ಮತ್ತು ಚಟುವಟಿಕೆಗಳ ಮಾನಿಟರ್ ಮಾಡೋದನ್ನ ಸಂಪೂರ್ಣ ಜವಾಬ್ದಾರಿಯನ್ನ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ವಹಿಸಿಕೊಂಡಿದೆ. ಅದು ಸೊ ಈ ನಾವೇನೇ ರಿಜಿಸ್ಟ್ರೇಷನ್ ಮಾಡಿಸಿದ್ರು ಅಲ್ಲಿಗೆ ಹೋಗಿ ಅದು ರಿಜಿಸ್ಟ್ರೇಷನ್ ಮಾಡಿಸಿ ನಮಗೆ ವಾಪಸ್ ಬರ್ತದೆ. ಸೊ ಇಲ್ಲಿ ಏನಾಗ್ತಾ ಇದೆ, ನಮ್ಮ ಸಹಕಾರಿ ಸಂಸ್ಥೆಗೂ ಮತ್ತೆ ರೈತ ಉತ್ಪಾದಕ ಕಂಪನಿಗೂ ಏನು ವ್ಯತ್ಯಾಸ ಅಂತ ಕೇಳಬಹುದು. ಸಾಕಷ್ಟು ಜನ ಪ್ರಶ್ನೆ ಕೇಳ್ತಾರೆ ನಮ್ಮ ನಾವು ಹೌದು ಈಗಾಗಲೇ ರೈತ ಸಂಘಟನೆಗಳಿದೆ, ಇದು ಒಂದು ರೈತ ಸಂಘಟನೆ, ಅದು ಒಂದು ರೈತ ಸಂಘಟನೆ, ಇವೆಲ್ಲ ಸಂಘಟನೆಗಳಷ್ಟೇ ಇವು. ಸೊ ಈ ಸಂಘಟನೆಗಳನ್ನ ಯಾಕೆ ಮಾಡ್ಬೇಕು ರೈತರು? ಈಗಾಗಲೇ ಕಂಪನಿ ಕಾಯ್ದೆ ಮೂಲಕ ನಾವು ಯಾಕೆ ಮಾಡ್ಬೇಕು? ಈಗಾಗಲೇ ನಾವು ಸಹಕಾರಿ ಕಾಯ್ದೆಗಳ ಮೂಲಕ ಮಾಡ್ಕೊಳ್ತಾ ಇದ್ದೀವಿ. ಈಗ ನಮ್ಮ ಗ್ರಾಮೀಣ ಭಾಗದಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ಮಾಡ್ತಿಲ್ಲ ಅಂತ ಹೋಬಳಿ ಮಾಡ್ತಲ್ಲಿ 1-2 ಈ ಪ್ರೈಮರಿ ಅಗ್ರಿಕಲ್ಚರ್ ಕೋಪಸಿಗಳಿದೆ ಈಗಾಗಲೇ. ಪ್ಯಾಕ್ಸ್ ಗಳಂತ ನಾವೇನು ಹೇಳ್ತೀವಿ, ಎಲ್ಲ ಪ್ಯಾಕ್ಸ್ ಗಳು ಈಗ ಆಲ್ರೆಡಿ ಇದೆ, ಕೆಲಸ ಮಾಡ್ತಾ ಇದೆ ಇದು. ಆದ್ರೆ ಏನಾಗ್ತಾ ಇದೆ, ಪ್ಯಾಕ್ಸ್ ಗಳು ನೇರವಾಗಿ ರೈತರ ಚಟುವಟಿಕೆಗಳಿಗೆ ಸಹಾಯವನ್ನ ಮಾಡ್ತಾ ಇಲ್ಲ. ಯಾವ ರೀತಿ ಅಂತ ಹೇಳಿದ್ರೆ, ಕೇವಲ ನಮ್ಮ ಡಿಸಿಸಿ ಬ್ಯಾಂಕ್ ಮೂಲಕ ಸಾಲ ತಗೊಳ್ತಾರೆ, ಸಾಲ ಕೊಡ್ತಾರೆ, ಅದ್ ಬಿಟ್ರೆ ಕೆಲವೊಂದು ಇನ್ಪುಟ್ ಅನ್ನ ಕೊಡ್ತಾರೆ ಅಷ್ಟೇ, ಗೊಬ್ಬರಗಳನ್ನ ಅಥವಾ ಔಷಧಿಗಳನ್ನ ಸ್ವಲ್ಪ ಮಾರಾಟ ಮಾಡಬಹುದು. ಇವೆರಡು ಚಟುವಟಿಕೆಗಳನ್ನ ಬಿಟ್ರೆ ಬೇರೆ ಚಟುವಟಿಕೆಗಳನ್ನ ಏನ್ ಮಾಡ್ತಾ ಇಲ್ಲ ಅವರು. ಒಂದು ಸಾಲ ಕೊಡೋದು, ಸಾಲ ವಸೂಲಿ ಮಾಡೋದು, ಎರಡನೇದು ಸಣ್ಣ ಪುಟ್ಟ ಪರಿಕರಗಳನ್ನ ಮಾರಾಟ ಮಾಡುವಂಥದ್ದು, ಗೊಬ್ಬರಗಳನ್ನ ಅಥವಾ ಔಷಧಿಗಳನ್ನ. ಇದ್ ಬಿಟ್ರೆ ಬೇರೆ ರೈತರಿಗೆ ಅನುಕೂಲ ಆಗುವಂತ ಬೇರೆ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಇಲ್ಲ ಅವು. ಉದಾಹರಣೆಗೆ ಎಫ್ ಪಿ ಒ ಮಾಡಿದ್ರೆ ಏನಾಗ್ತದೆ, ಎಫ್ ಪಿ ಒ ಮಾಡಿದ್ರೆ ನೀವು ನಾವೆರಡು ಮುಖ್ಯ ಚಟುವಟಿಕೆಗಳನ್ನ ಮಾಡಬೇಕು ಅಂತ ಎಫ್ ಪಿ ಒ ಒತ್ತು ಮಾಡ್ತೀವಿ ನಾವು. ಒಂದು ಇನ್ಪುಟ್ ಬಿಸ್ನೆಸ್, ಎರಡನೇದು ಔಟ್ಪುಟ್ ಬಿಸ್ನೆಸ್. ಸೊ ಇನ್ಪುಟ್ ಬಿಸ್ನೆಸ್ ಅಂತ ಹೇಳಿದ್ರೆ ರೈತರಿಗೆ ಬೇಕಾದಂತಹ ಎಲ್ಲ ಪರಿಕರಗಳನ್ನ, ಅದು ಸಣ್ಣ ಪರಿಕರದಿಂದ ಹಿಡಿದು ದೊಡ್ಡ ಪರಿಕರ, ಎಲ್ಲ ಪರಿಕರಗಳನ್ನ ಎಫ್ ಪಿ ಒ ಮೂಲಕ ರೈತರಿಗೆ ಸರಬರಾಜು ಮಾಡಬೇಕು. ಅದನ್ನು ಸಹ ಹೋಲ್ಸೇಲ್ ದರದಲ್ಲಿ ಸಹ ಸರಬರಾಜು ಮಾಡಬೇಕು. ಗೊಬ್ಬರ, ಹೌದು, ಕೀಟನಾಶಕ, ಗೊಬ್ಬರ, ಕೀಟನಾಶಕಗಳು, ಸಾವಯವ ಗೊಬ್ಬರಗಳು, ಮತ್ತೆ ಬೀಜಗಳು, ಮುಖ್ಯವಾಗಿ ಬೀಜಗಳು, ಈ ರೀತಿ ಎಲ್ಲ ಪರಿಕರಗಳನ್ನ ನಾವು ರೈತರಿಗೆ ಎಫ್ ಪಿ ಒ ಮೂಲಕ ಮಾರಾಟ ಮಾಡಬೇಕು. ಏನಾಗ್ತದೆ, ಈಗ ಆಲ್ರೆಡಿ ಸಾಕಷ್ಟು ನಮ್ಮಲ್ಲಿ ಡೀಲರ್ಗಳು ಇದ್ದಾರೆ, ಈಗಾಗಲೇ ಈ ರೀತಿ ಪರಿಕರಗಳನ್ನ ಮಾರಾಟ ಮಾಡಲಿಕ್ಕೆ ಸಾಕಷ್ಟು ಡೀಲರ್ಗಳು ಇದ್ದಾರೆ, ಅವರು ಮಾರಾಟ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಎಫ್ ಪಿ ಒ ಹೇಗಿರ್ಬೇಕಂತ ಹೇಳಿದ್ರೆ, ಆ ಡೀಲರ್ ಕಡೆಯಿಂದ ಅಥವಾ ಹೋಲ್ಸೇಲರ್ ಕಡೆಯಿಂದ ತರಿಸ್ತೆ, ನೇರವಾಗಿ ಕಂಪನಿಗಳ ಜೊತೆ ಟೈ ಅಪ್ ಮಾಡ್ಕೊಂಡು ಕಂಪನಿ ಕಡೆಯಿಂದ ನೇರವಾಗಿ ತರಿಸಿದ್ರೆ ರೈತರಿಗೆ ಮಾರಾಟ ಮಾಡಬೇಕು. ಅವಾಗ ಕಡಿಮೆ ಆ ರೀತಿ ಮಾರಾಟ ಮಾಡಿಸಿದ್ರೆ ನೀವು ಖಂಡಿತವಾಗಿನ 15-20% ಕಡಿಮೆ ದರಕ್ಕೆ ಮಾರಾಟ ಮಾಡಬಹುದು ನೀವು. ಆಗ ನಮಗೆ ಒಂದು ಕಾಂಪಿಟೇಷನ್ ಕ್ರಿಯೇಟ್ ಆಗ್ತದೆ ಹೊರಗಡೆ, ಏನು ನಮ್ಮ ಡೀಲರ್ಗಳಿಗೂ ಮತ್ತೆ ನಮ್ಮ ಎಫ್ ಪಿ ಒಗಳಿಗೂ ಕಾಂಪಿಟೇಷನ್ ಕ್ರಿಯೇಟ್ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಯೋಚನೆ ಮಾಡ್ಬೇಕು ಅದನ್ನ. ಸೊ ಒಂದು ಅದರ ಮುಖ್ಯ ಉದ್ದೇಶ. ಎರಡನೇದು, ಔಟ್ಪುಟ್ ಬಿಸ್ನೆಸ್. ಯಾರು ಔಟ್ಪುಟ್ ಬಿಸ್ನೆಸ್ ಸರಿಯಾಗಿ ಮಾಡ್ತಾ ಇಲ್ಲ. ಈಗ ನಾವು ಪ್ರತಿ ಸಲ ಎಲ್ಲೆಲ್ಲಿ ಬೇರೆ ಬೇರೆ ಕಡೆ ಹೋದಾಗ ಹೇಳ್ತಾರೆ ನಮ್ಮ ಉತ್ಪನ್ನಕ್ಕೆ ಮಾರುಕಟ್ಟೆ ಇಲ್ಲ, ನಮ್ದು ಮಾರುಕಟ್ಟೆಗೆ ಅವ್ರು ಹೇಳಿದ್ದರಕ್ಕೆ ನಾವು ಕೊಡಬೇಕು, ನಾವು ಬೆಳೆದಿರ್ತೀವಿ ತಗೊಂಡೋಗಿ ಮಾರುಕಟ್ಟೆಗೆ ಎಸಸ್ ಬರ್ತೀವಿ ನಾವು, ಇದೆಲ್ಲ ಅವರು ಹಳದುಗಳನ್ನ ತೊಡ್ಕೊಳ್ತಾರೆ ಅವರು. ನಾವೆಲ್ಲ ಆ ಕಡೆ ಈ ಕಡೆ ಹೋದಾಗ ಆದ್ರೆ ಅದಕ್ಕೊಂದು ಪರಿಹಾರ ಕಂಡುಹಿಡಬೇಕಲ್ಲ ನಾವು. ಪರಿಹಾರ ಎಲ್ಲಿದೆ? ಈಗ ರೈತರು ಸಂಘಟನೆ ಮಾಡಿಕೊಂಡು ಮುಂದೆ ಬಂದು ಆ ರೀತಿ ವಸ್ತುಗಳನ್ನ ಅವರೇ ಕಲೆಕ್ಟ್ ಮಾಡಿ, ಅವರೇ ಗ್ರೇಡ್ ಮಾಡಿ, ಅವರೇ ಪ್ಯಾಕ್ ಮಾಡಿ ಅಥವಾ ಅವರೇ ಸಂಸ್ಕರಣೆ ಮಾಡಿ ಮಾರಾಟ ಮಾಡಿದಾಗ ಮಾತ್ರ ಒಂದು ಬಿಸ್ನೆಸ್ ಒಂದು ವ್ಯವಸ್ಥಿತವಾಗಿ ಆಗ್ತದೆ. ಅವ್ರ ಉತ್ಪನ್ನಗಳಿಗೆ, ವಸ್ತುಗಳಿಗೆ, ಪದಾರ್ಥಗಳಿಗೆ ಒಂದು ವ್ಯವಸ್ಥಿತವಾಗಿ ಮಾರುಕಟ್ಟೆ ಸಿಗ್ತದೆ, ಜೊತೆಗೆ ಒಂದು ವ್ಯವಸ್ಥಿತವಾಗಿ ದರ ಸಿಗ್ಬೋದು ಅವರಿಗೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಅದೇ ಔಟ್ಪುಟ್ ಬಿಸ್ನೆಸ್. ನಮ್ಮ ಎಫ್ಪಿಒಗಳು ಮುಖ್ಯವಾಗಿ ಏನು ಮಾಡಬೇಕು, ಆ ಭಾಗದಲ್ಲಿ ಏನೆಲ್ಲ ವಸ್ತುಗಳನ್ನ, ತರಕಾರಿಗಳನ್ನ, ಹಣ್ಣುಗಳನ್ನ ಅಥವಾ ಬೇರೆ ಆಹಾರ ಬೆಳೆಗಳನ್ನ ಬೆಳೀತಾರೆ, ಆ ಬೆಳೆಗಳನ್ನ ಸಂಗ್ರಹ ಮಾಡಿ ಮಾರುಕಟ್ಟೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕು. ಅದೇ ಔಟ್ಪುಟ್ ಬಿಸ್ನೆಸ್. ಇವೆರಡು ಚಟುವಟಿಕೆಗಳನ್ನ ಆಧರಿಸಿ ಎಫ್ಪಿಒನ ಅವರು ಪ್ರಾರಂಭ ಮಾಡಬೇಕಾಗ್ತದೆ. ಸೊ ಕೇಂದ್ರ ಸರ್ಕಾರ ಏನ್ ಯೋಚನೆ ಮಾಡ್ತು, ಈ ಎರಡು ಚಟುವಟಿಕೆಗಳನ್ನ ಮುಖ್ಯವಾಗಿ ಇಲ್ಲಿ ಬೇರೆ ರೀತಿಯ ವ್ಯವಹಾರಗಳಿಗೆ ನೀಡಿ ಡೈಲ್ಯೂಟ್ ಮಾಡಬಾರದು ನಾವು ಎಫ್ಪಿಒ ತತ್ವವನ್ನ. ಇವೆರಡು ಬಿಸ್ನೆಸ್ ನ ಕರೆಕ್ಟ್ ಆಗಿ ಇಟ್ಟು ಎಫ್ಪಿಒನ ಪ್ರಾರಂಭ ಮಾಡಬೇಕು. ಒಂದು ತತ್ವ. ಎರಡನೇ ತತ್ವ ಏನಂತ ಹೇಳಿದ್ರೆ, ಕೋಆಪರೇಟಿವ್ ಆಕ್ಟಲ್ಲಿ ಏನಾಗ್ತದೆ ಅಂದ್ರೆ, ಸಹಕಾರ ಕಾಯ್ದೆಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನೇರವಾಗಿ ಸರ್ಕಾರಗಳು ಪ್ರತಿ ಹಂತದಲ್ಲೂ ಆ ಸಂಘಕ್ಕೆ ಇಂಟರ್ಫೇರ್ ಆಗ್ತಾ ಇರ್ತದೆ. ಅದು ಗೊತ್ತಲ್ವಾ, ಸಾಕಷ್ಟು ಹಸ್ತಕ್ಷೇಪ ಮಾಡ್ತಾ ಇರ್ತೀವಿ ನಾವು. ನಾನು ಸರ್ಕಾರ ಅಧಿಕಾರಿಯಾಗಿ ಹೇಳ್ಬೋದಲ್ಲ, ಈಗೇನೋ ಒಂದು ಬೈಲಾದಲ್ಲಿ ಒಂದು ಮಾರ್ಪಾಡು ಮಾಡ್ಬೇಕು, ಅದು ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಸಹಕಾರ ಇಲಾಖೆಗೆ ಹೋಗ್ಬೇಕು, ಅಲ್ಲಿ ಅಪ್ರೂವ್ ಆಗಿ ಬರಬೇಕು, ಅಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸೆಲೆಕ್ಟ್ ಮಾಡಬೇಕು, ಅದ್ ಮತ್ತೆ ಸಹಕಾರ ಇಲಾಖೆಗೆ ಹೋಗ್ಬೇಕು, ಚುನಾವಣೆ ನಡೆಸಬೇಕು, ಅಧ್ಯಕ್ಷ ಉಪಾಧ್ಯಕ್ಷ ಸೆಲೆಕ್ಟ್ ಮಾಡಬೇಕು. ಮತ್ತೆ ಯಾರು ಈ ರೀತಿ ಏನೆಲ್ಲ ಸಣ್ಣ ಪುಟ್ಟ ಬದಲಾವಣೆಗಳಿಂದ ಹಿಡಿದು ದೊಡ್ಡ ಬದಲಾವಣೆವರೆಗೂ ಸಹ ಅವರು ಸಹಕಾರ ಇಲಾಖೆ ಮೇಲೆ ಅವಲಂಬಿತರಾಗಿರ್ಬೇಕಾಗ್ತದೆ. ಇಲ್ಲಿ ಅದಿಲ್ಲ, ಇಲ್ಲಿ ನಮ್ಮ ರೈತ ಉತ್ಪಾದಕ ಸಂಸ್ಥೆಗಳಲ್ಲಿ ಏನು ಗವರ್ನಿಂಗ್ ಬಾಡಿ ಇದೆ, ಏನು ನಿರ್ದೇಶಕ ಮಂಡಳಿ ಇದೆ, ಅವರೇ ಅಂತಿಮ. ಮತ್ತೆ ವರ್ಷಕ್ಕೊಮ್ಮೆ ನಡೆಯುವಂತಹ ಸಾಮಾನ್ಯ ಸಭೆ ಅಂತಿಮ. ಅವರೇನು ಸಾಮಾನ್ಯ ಸಭೆಯಲ್ಲಿ ಇಂತಹ ಒಂದು ಬೈಲವನ್ನು ತಿದ್ದುಪಡಿ ಮಾಡ್ಬೇಕಾ, ಅವರೇ ನೇರವಾಗಿ ತಿದ್ದುಪಡಿ ಮಾಡಿ ಅಪ್ರೂವ್ ಮಾಡ್ಕೊಂಡ್ರೆ ಮುಗೀತದು. ಎರಡನೇದು, ಅಧ್ಯಕ್ಷ ಬದಲಾವಣೆ ಮಾಡ್ಬೇಕಾ, ಅದೇ ಜನರಲ್ ಬಾಡಿನಲ್ಲಿ ಅಧ್ಯಕ್ಷರ ಬಗ್ಗೆ ಚರ್ಚೆ ಮಾಡ್ತಾರೆ, ಅಧ್ಯಕ್ಷರು ಬದಲಾವಣೆ ಆಗ್ತಾರೆ ಮಾಡ್ತಾರೆ, ಮುಗೀತ ಅಲ್ಲಿಗೆ, ಯಾವುದೇ ಸರ್ಕಾರದ ಹಸ್ತಕ್ಷೇಪ ಇಲ್ಲ. ನಿರ್ದೇಶಕ ಮಂಡಳಿ ಬದಲಾವಣೆ ಮಾಡ್ಬೇಕಾ, ಅಲ್ಲೇ ಬದಲಾವಣೆ ಮಾಡ್ಕೊಳ್ಬಹುದು. ಬೇರೆ ಯಾವಾದ್ರೂ ವ್ಯವಹಾರ ಶುರು ಮಾಡ್ಬೇಕಾ, ಅಲ್ಲೇ ಅವರು ವ್ಯವಹಾರ ಶುರು ಮಾಡಬಹುದು. ಈ ರೀತಿ ರೈತ ಗುಂಪಿಗೆ ಸಂಪೂರ್ಣ ಜವಾಬ್ದಾರಿ ಜೊತೆಗೆ ಸಂಪೂರ್ಣ ಅವ್ರಿಗಂತ ಅಧಿಕಾರವನ್ನು ಕೊಟ್ಟಿದ್ದಾರೆ. ಅಧಿಕಾರ ಜೊತೆಗೆ ಜವಾಬ್ದಾರಿ ಇದೆ ಅಲ್ಲಿಗೆ ಅವರಿಗೆ. ಸೊ ಇಷ್ಟು ಎರಡು ಮುಖ್ಯ ಅಲ್ಲಿ. ಒಂದು ಬಿಸ್ನೆಸ್ ಚಟುವಟಿಕೆಗಳು, ಎರಡನೇದು ಸರ್ಕಾರದ ಹಸ್ತಕ್ಷೇಪ ಇಲ್ಲದೆ ಅವರು ಚಟುವಟಿಕೆಗಳನ್ನ ಮಾಡಬೇಕು. ಬಟ್ ಏನ್ ಮಾಡ್ಬೇಕಾಗ್ತದೆ, ಅವರು ಪ್ರತಿ ಹಂತದಲ್ಲೂ ಏನು ಚಟುವಟಿಕೆ ಆಗ್ತದೆ, ಅವರು ಸಿಎಗಳ ಮೂಲಕ ಅವ್ರ ಚಟುವಟಿಕೆಯನ್ನ ಸರಿಯಾಗಿ ನಿರ್ವಹಣೆ ಮಾಡಬೇಕು, ಮತ್ತೆ ಅದು ವರ್ಷಕ್ಕೊಂದ್ಸಲ ಸಿಎ ಆಡಿಟ್ ಮಾಡಿಸಿ ಸರ್ಕಾರಕ್ಕೆ ವರದಿ ಮಾಡಬೇಕು. ಇಷ್ಟೇ ಮಾಡ್ಬೇಕಾಗಿರೋದು ಅವರು. ಸೊ ಈ ತತ್ವಗಳಡಿಯಲ್ಲಿ ಅವರೇನ್ ಮಾಡಿದ್ರು, ಕಂಪನಿ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು ಎಷ್ಟು ಸಾಧ್ಯವೋ ಅಷ್ಟು ಸರಳೀಕರಣಗೊಳಿಸಿ ರೈತ ಉತ್ಪಾದಕ ಸಂಸ್ಥೆಗಳನ್ನ ಮಾಡೋದಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಈಗಾಗಲೇ ಸಾಕಷ್ಟು ರೈತ ಉತ್ಪಾದಕ ಸಂಸ್ಥೆಗಳು ಈಗಾಗಲೇ ನಮ್ಮ ಜಿಲ್ಲಾ ವ್ಯಾಪ್ತಿಯಲ್ಲಿ ಈಗಾಗಲೇ ನಡೀತಾ ಇದೆ, ಸಂಘಟನೆ ಆಗ್ತಾ ಇದೆ. ಬೇರೆ ರೈತರುಗಳು ಸಹ ಮುಂದೆ ಬಂದು, ಕೆಲವೊಬ್ಬರು ರೈತರುಗಳು ಖಾಸಗಿಯಾಗಿ ಬಂದು ನಾವು ಸರ್ಕಾರದ ಅನುದಾನ ಬೇಡ, ನಾವೇ ಸಂಘಟನೆ ಮಾಡ್ಕೊಳ್ತೀವಿ ಅಂತ ಲೆವೆಲ್ಗೂ ಸಹ ಬಂದಿದ್ದಾರೆ. ಸಾಕಷ್ಟು ಈಗಾಗಲೇ ರೈತ ಉತ್ಪಾದಕ ಕಂಪನಿಗಳ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ. ಮುಖ್ಯವಾಗಿ ಏನಂತ ಹೇಳಿದ್ರೆ, ಒಳ್ಳೊಳ್ಳೆ ರೈತರುಗಳು ಒಟ್ಟುಗೂಡಿ ಸಂಘಟನೆಯನ್ನು ಮಾಡ್ಕೊಳ್ಬೇಕಾಗ್ತದೆ. ಯಾರೆಲ್ಲ ಎಫ್ಪಿಒಗಳನ್ನು ಪ್ರಾರಂಭ ಮಾಡಬಹುದು? ಅದೇ ಈಗ ಮುಖ್ಯವಾಗಿ ಎಫ್ಪಿಒ ನಾವು ಅದರ ತತ್ವಗಳನ್ನ ಅರ್ಥ ಮಾಡ್ಕೊಂಡು, ಎಫ್ಪಿಒ ಉದ್ದೇಶಗಳನ್ನ ನಾವು ಅರ್ಥ ಮಾಡ್ಕೊಂಡು, ಈಗ ಸೊ ಎಫ್ಪಿಒ ಉದ್ದೇಶ ಜೊತೆಗೆ ಎಫ್ಪಿಒದ ಇನ್ನೊಂದು ಮುಖ್ಯ ಮಹತ್ವ ಅಂತ ಏನಂತ ಹೇಳಿದ್ರೆ, ನಾವು ಎಫ್ಪಿಒ ಮಾಡ್ಬೇಕಾದ್ರೆ ಯಾವುದೇ ಒಂದು ಉತ್ಪನ್ನವನ್ನು ಕೇಂದ್ರೀಕರಿಸಿ ಎಫ್ಪಿಒಗಳನ್ನ ಮಾಡ್ಬೇಕಾಗ್ತದೆ. ಎಫ್ಪಿಒಗಳನ್ನ ನಾನಾ ಎಫ್ಪಿಒಗಳನ್ನ ಮಾಡ್ತಾ ಇದ್ವಿ ನಾವೀಗ. ಉದಾಹರಣೆಗೆ ನಮ್ಮ ತೆಂಗು ಬೆಳೆಯನ್ನೇ ಕೇಂದ್ರೀಕರಿಸಿ ತೆಂಗು ಉತ್ಪಾದಕರ ಸಂಸ್ಥೆ, ಅಥವಾ ತರಕಾರಿ ಬೆಳೆಗಳನ್ನೇ ಕೇಂದ್ರೀಕರಿಸಿ ತರಕಾರಿ ಬೆಳೆಗಳ ಉತ್ಪಾದಕ ಸಂಸ್ಥೆ, ಅಥವಾ ನಮ್ಮ ಕಾಫಿ ಅಥವಾ ಕಾಳು ಮೆಣಸು ಈ ರೀತಿ ಬೆಳೆಗಳನ್ನ ಆಧರಿಸಿ ಭತ್ತ ಜೋಳ ಮಾಡಬಹುದು. ಎರಡನೇದು ನಮ್ಮ ಪಶುಪಾಲನೆಗೆ ಸಂಬಂಧಪಟ್ಟಂತೆ, ಹಸುಗಳ ಪಾಲನೆಗೆ ಸಂಬಂಧಪಟ್ಟಂತೆ ಹಸು ಉತ್ಪಾದಕರ ಸಂಸ್ಥೆಗಳು, ಈಗಾಗಲೇ ಸಾಕಷ್ಟು ಕುರಿ ಉತ್ಪಾದಕರ ಸಂಸ್ಥೆಗಳನ್ನ ಮಾಡ್ತಾ ಇದ್ದಾರೆ, ಹಂದಿ ಉತ್ಪಾದಕರ ಸಂಸ್ಥೆಗಳನ್ನ ಮಾಡ್ತಾ ಇದ್ದಾರೆ, ರೇಷ್ಮೆ ಉತ್ಪಾದಕರ ಸಂಸ್ಥೆಗಳನ್ನ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಬೇರೆ ಬೇರೆ ಉತ್ಪಾದಕ ಸಂಸ್ಥೆಗಳನ್ನ ಬೇರೆ ಬೇರೆ ಸಂಸ್ಥೆಯವರು ಮಾಡ್ತಾ ಇದ್ದಾರೆ ಇಲ್ಲಿ. ಇಲ್ಲಿ ಮುಖ್ಯ ಮಹತ್ವ ಏನಂತ ಹೇಳಿದ್ರು, ಮಹತ್ವ ಏನಂತ ಹೇಳಿದ್ರೆ, ನಾವು ಯಾವುದೇ ಒಂದು ಎಫ್ಪಿಒನ ಮಾಡ್ಬೇಕಾದ್ರೆ ಆ ತತ್ವ ಡೈಲ್ಯೂಟ್ ಆಗಬಾರದು ಅಂತ. ಈಗ ಆ ಭಾಗದಲ್ಲಿ ಏನು ಉತ್ಪಾದನೆ ಜಾಸ್ತಿ ಇರ್ತದೆ, ಯಾವುದು ಉತ್ಪಾದನೆ ನಮಗೆ ಹೆಚ್ಚಿಗೆ ದೊರೆಯುತ್ತದೆ, ಆ ಉತ್ಪನ್ನವನ್ನೇ ಕೇಂದ್ರೀಕರಿಸಿ ಮಾಡಿದ್ರೆ ಆ ಉತ್ಪನ್ನವನ್ನ ಮುಂದಕ್ಕೆ ಮಾರುಕಟ್ಟೆ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ. ಬಹಳ ಒಂದು ಚೊಕ್ಸಾಗಿ ಮಾಡಿದ್ದಾರೆ ಇದನ್ನ. ಆ ಉತ್ಪನ್ನವನ್ನ ಕೇಂದ್ರೀಕರಿಸಿ ಮಾಡಿದ್ರೆ ಮುಖ್ಯವಾಗಿ ಆ ಉತ್ಪನ್ನದ ಮೇಲೆ ಗಮನ ಕೊಡ್ಬೇಕು ಅವರು, ಅದರ ಉತ್ಪಾದನೆ ಮತ್ತೆ ಮಾರುಕಟ್ಟೆ ಗಮನ ಕೊಡ್ಬೇಕಾಗ್ತದೆ. ಆ ನಂತರ ಅದನ್ನೇನಾದ್ರೂ ಸಂಸ್ಕರಣೆ ಮಾಡ್ಬೇಕಂದ್ರೆ ಸಂಸ್ಕರಣೆ ಮಾಡಿ ಗಮನ ಕೊಡ್ಬೇಕಾಗ್ತದೆ. ಅದನ್ನ ಬಿಟ್ಟು ಆ ಉತ್ಪನ್ನ ಈಗಾಗಲೇ ಜಾಸ್ತಿ ಇದೆ, ನಾವು ಜಾಸ್ತಿ ಮಾರುಕಟ್ಟೆ ಮಾಡ್ತಾ ಇದ್ದೀವಿ ಅಂದ ನಂತರ ಅವರು ಬೇರೆ ಉತ್ಪನ್ನಗಳಿಗೆ ಅದನ್ನ ಜೊತೆ ಆ ಉತ್ಪನ್ನ ಜೊತೆಗೆ ಜೊತೆ ಮಾಡ್ಕೋಬಹುದು. ಸೊ ಒಟ್ಟಾರೆಯಾಗಿ ಒಂದು ಎಫ್ ಪಿ ಒ ಮಾಡಬೇಕಾದ್ರೆ ರೈತರುಗಳು ಒಗ್ಗಟ್ಟಾಗಿ ಆ ಪ್ರದೇಶದಲ್ಲಿ ಏನು ಉತ್ಪನ್ನ ಜಾಸ್ತಿ ಬೆಳೆಯುತ್ತಾರೋ ಅದನ್ನ ಅವರು ಗಮನದಲ್ಲಿಟ್ಕೊಂಡು ಎಫ್ ಪಿ ಒನ ರಚನೆ ಮಾಡಬೇಕಾಗ್ತದೆ. ಸೊ ಎಫ್ ಪಿ ಒ ರಚನೆ ಮಾಡಬೇಕಾದ್ರೆ ಅನೇಕ ತತ್ವಗಳಿದೆ, ನಮ್ದು ಸರಣಿ ದೊಡ್ಡದಿರೋದ್ರಿಂದ ಮುಂದೆ ಅನೇಕ ವಿಚಾರಗಳನ್ನ ಹೇಳೋಣ ಅವ್ರಿಗೆ. ಸೊ ಎಫ್ ಪಿ ಒ ರಚನೆ, ನಿರ್ದೇಶಕ ಮಂಡಳಿ ರಚನೆ, ಅಧ್ಯಕ್ಷರದು ಬೇರೆದಲ್ಲಿ ಹೇಳ್ತಾ ಹೋಗೋಣ ಅವ್ರಿಗೆ. ಸೊ ಈಗ ಈ ಕಾರ್ಯಕ್ರಮದಲ್ಲಿ ನಾವು ಮುಖ್ಯವಾಗಿ ಎಫ್ ಪಿ ಒ ಮಹತ್ವದ ಬಗ್ಗೆ ತಿಳಿತಾ ಇದ್ದೀವಿ, ರೈತರುಗಳು ಸಾಕಷ್ಟು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಅವರು. ಅಂತ ಅಂದ್ರೆ ಸಮಾನ ಮನಸ್ಕರು ಅಥವಾ ಸಮಾನ ಬೆಳೆಗಳಿರತಕ್ಕಂತ ರೈತರು ಎಲ್ಲರೂ ಕೂಡ ಸೇರ್ಕೊಂಡು ಈ ಒಂದು ಎಫ್ ಪಿ ಒನ್ನು ರಚನೆ ಮಾಡ್ಕೋಬೇಕು. ಏನಾಗ್ತಿತ್ತು ಸರ್, ಈಗ ನಾವು ಗ್ರಾಮೀಣ ಭಾಗದಲ್ಲಿ, ನಾವು ಸಹ ಗ್ರಾಮೀಣ ಭಾಗದ ಬಂದಿರೋದ್ರಿಂದ ನಮ್ ಗ್ರಾಮೀಣ ಭಾಗದಲ್ಲಿ ಏನಾಗ್ತದೆ, ರೈತರುಗಳು ಯಾವುದೇ ಸಂಘಟನೆ ಮಾಡಿದಾಗ ಮುಖ್ಯವಾಗಿ ಅಲ್ಲಿ ಬೇರೆ ವಿಷಯಗಳನ್ನ ತಂದ್ಬಿಡ್ತಾರೆ ಅಲ್ಲಿಗೆ, ಅದರಲ್ಲೂ ಮುಖ್ಯವಾಗಿ ರಾಜಕೀಯ ವಿಷಯಗಳನ್ನ ತಂದ್ಬಿಡ್ತಾರೆ. ಈಗ ನಾನು ಆ ಪಕ್ಷ, ಇವನು ಈ ಪಕ್ಷ, ಅವನು ಆ ಪಕ್ಷ, ಸೊ ನಾವೆಲ್ಲ ಹೆಂಗ್ ಒಗ್ಗಟ್ಟಾಗದು, ಆ ವಿಷಯಗಳು ನಮ್ಮ ಮನಸ್ಸಲ್ಲಿ ಬರಬಾರದು, ಅದನ್ನ ಹೊರತುಪಡಿಸಿ ನಾವು ಮಾಡಬೇಕು. ಈಗ ಏನಾಗ್ತದೆ, ನಾನು ದಕ್ಷಿಣ ಕನ್ನಡದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಉಪನಿರ್ದೇಶಕರಾಗಿ ಸಾಕಷ್ಟು ಅಲ್ಲಿ ಸಹಕಾರಿ ತತ್ವ ಬಹಳ ಚೆನ್ನಾಗಿ ಬೆಳೆದಿದೆ ಅಲ್ಲಿ. ಅದ್ ನೀವು ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಕಡೆ ಹೋದ್ರೆ ಸಹಕಾರಿ ಸಂಸ್ಥೆಗಳು ಬಹಳ ದೊಡ್ಡದಾಗಿ ಬೆಳೆದಿದೆ ಅಲ್ಲಿ, ಬಹಳ ಪ್ರಬಲವಾಗಿದೆ. ಒಂದೊಂದು ಉತ್ಪನ್ನವನ್ನ ಅವರು ಮಾರುಕಟ್ಟೆಯಲ್ಲಿ ಅವರೇ ಬೆಲೆ ನಿರ್ಧರಿಸೋ ಮಟ್ಟಕ್ಕೆ ಬಂದಿದ್ದಾರೆ ಅವರು. ಉದಾಹರಣೆಗೆ ಅಡಿಕೆ, ಅಡಿಕೆ ಬೆಲೆಯನ್ನು ಅವರೇ ನಿರ್ಧರಿಸ್ತಾರೆ ಅವರು. ಕ್ಯಾಂಪ್ಕೋ ಹೋಗ್ಲಿ, ಮ್ಯಾಂಪ್ಕೋ ಹೋಗ್ಲಿ, ನಮ್ಮ ತುಮಕೋ ಇದು ಶಿರ್ಸಿದು ಅವರಾಗ್ಲಿ, ಸೊ ಅವರೇ ಉತ್ಪನ್ನಗಳನ್ನ, ಅಡಿಕೆ ಉತ್ಪನ್ನದ ಮಾರುಕಟ್ಟೆ ದರವನ್ನು ಅವರೇ ನಿರ್ಧರಿಸ್ತಾರೆ. ಮಾರುಕಟ್ಟೆ ಕಡಿಮೆ ಐತೆ, ಅವರಿಗೆ ಅಡಿಕೆ ಉತ್ಪನ್ನವನ್ನ ಕೋಟಿಗಟ್ಟಲೆ ವ್ಯಾಪಾರ ಮಾಡಿ ಸಂಗ್ರಹಿಸೋ ಶಕ್ತಿ ಬಂದಿದೆ ಅವರಿಗೆ. ಅಷ್ಟು ಸಹಕಾರಿ ತತ್ವ ಅಲ್ಲಿ ಪ್ರಬಲವಾಗಿ ಬೆಳೆದಿದೆ. ಮುಖ್ಯ ಕಾರಣ ಅಂತ ಹೇಳಿದ್ರೆ ನಾವು ಸಹಕಾರಿಗಳು ಅಥವಾ ನಾವು ರೈತರುಗಳು ಆಗಿರ್ಬೇಕೇ ಹೊರತು ರಾಜಕೀಯ ಬಂದಾಗ ಹೊರಗಡೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅವರು ಆ ವಿಷಯದಲ್ಲಿ ಅವರು, ಬಟ್ ಒಳಗಡೆ ಬಂದಾಗ ನಮ್ದು ರಾಜಕೀಯ ಹೊರತುಪಡಿಸಿ ನಾವು ಇಲ್ಲಿ ಏನಕ್ಕೆ ಬಂದಿದೀವಿ ಆ ಸಮಾನ ಸ್ಥಿತಿಯಲ್ಲಿ ಯೋಚನೆ ಮಾಡ್ಬೇಕಾಗ್ತದೆ. ಆ ಸಮಾನ ಮನಸ್ಸಿನಲ್ಲಿ ಯೋಚನೆ ಮಾಡಿದಾಗ ಮಾತ್ರ ಏನಾಗ್ತದೆ, ನಾವು ಗುರಿಯನ್ನ ಸಾಧಿಸ್ಲಿಕ್ಕೆ ಅನುಕೂಲ ಆಗ್ತದೆ, ಇಲ್ಲಾಂದ್ರೆ ನಾವು ಏನು ಸಾಧಿಸ್ಲಿಕ್ಕೆ ಆಗೋದಿಲ್ಲ. ಅವ್ರು ಹೇಳ್ತಾ ಇದ್ರು, ನೀವು ಯಾವುದೇ ಸಭೆಗೆ ಅಥವಾ ಮೀಟಿಂಗ್ ಬಂದಾಗ, ಸಭೆಗೆ ಬಂದಾಗ ರಾಜಕೀಯ ಅಥವಾ ಬೇರೆ ವಿಷಯಗಳನ್ನ ಚಪ್ಪಲಿಯನ್ನು ಹೊರಗಡೆ ಬಿಡಿಸ್ತಿದ್ರೆ ಎಲ್ಲಾರು ಅಲ್ಲಿ. ಈಗ ನೀವು ಯಾವುದೇ ಮೀಟಿಂಗ್ ಹೋಗ್ಬಿಡ್ಲಿ, ನಮ್ ದಕ್ಷಿಣ ಕನ್ನಡದಲ್ಲಿ ಅಥವಾ ಶಿವಮೊಗ್ಗ ಉತ್ತರ ಕನ್ನಡದಲ್ಲಿ ನೀವು ಮೀಟಿಂಗ್ ಅಲ್ಲಿ ಒಳಗಡೆ ಹೋಗ್ಬೇಕಾದ್ರೆ ಚಪ್ಪಲಿ ಹೊರಗಡೆ ಬಿಟ್ಟು ಬರ್ಬೇಕು, ನಾವು ಚಪ್ಪಲಿ ಹೊರಗಡೆ ಬಿಡ್ಬೇಕು, ಸೊಕ್ಸಾಗಿ ಕುಳಿತ್ಕೊಂಡು ನಾವು ಮೀಟಿಂಗ್ ಮಾಡಿ ಹೋಗ್ಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ ಮನಸ್ಸಿನಲ್ಲಿ ಬೇರೆ ಯಾವುದೇ ವಿಷಯಗಳಿದ್ರು, ರಾಜಕೀಯ ಅಥವಾ ಇದ್ರೆ ಯಾವುದೇ ವಿಷಯಗಳಿದ್ರು ಚಪ್ಪಲಿ ಬಿಟ್ಟಾಗಿ ಹೊರಗಡೆ ಬಿಟ್ಟು ಬಂದ್ಬಿಡ್ಬೇಕು ಅದನ್ನ. ನಾವು ಒಳಗಡೆ ಬಂದಾಗ ನಮ್ದು ಗುರಿ ಏನೇ ಅದ್ರ ಬಗ್ಗೆ ಮಾತ್ರ ಮಾತಾಡಬೇಕು, ನಂದು ವೈಯಕ್ತಿಕ ಅಥವಾ ನಂದು ರಾಜಕೀಯ ಆ ವಿಷಯಗಳನ್ನ ತರಬಾರದು ಇಲ್ಲಿ. ಸೊ ಸಹಕಾರಿ ತತ್ವದಲ್ಲಿ ಏನಾಗ್ತಾ ಇದೆ ಇವತ್ತು, ಸಹಕಾರಿ ಸಂಘಗಳಲ್ಲಿ ಏನಾಗ್ತಾ ಇದೆ, ರಾಜಕೀಯ ಜಾಸ್ತಿ ಇಂಟರ್ಫೇರ್ ಆಗಿಬಿಟ್ಟಿದೆ. ಈಗ ರಾಜಕೀಯ ಜಾಟ್ರ್ ಇಂಟರ್ಫೇರ್ ಆಗಿ ನೀವು ಎಲೆಕ್ಷನ್ ಮಾಡಿ ವಿಷಯ ನೋಡಿಬಿಟ್ರೆ ಸಹಕಾರಿ ಸಂಘಗಳಲ್ಲಿ ದೊಡ್ಡ ಎಲೆಕ್ಷನ್ ಮಾಡಿದಾಗ ಮಾಡ್ತಾರೆ ಅದನ್ನ. ಅಲ್ಲಿ ಅವ್ರ ಚಟುವಟಿಕೆಗಳು ತುಂಬಾ ಕಡಿಮೆ ಇರ್ತವೆ. ಸೀಮಿತ ಚಟುವಟಿಕೆಗಳು ಇದ್ರೂ ಸಹ ಆ ರಾಜಕೀಯ ಚಟುವಟಿಕೆಗಳಿಂದ ಅವ್ರೇನ್ ಮಾಡ್ತಾರೆ, ಚುನಾವಣೆಯನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಮಾಡ್ತಾರೆ, ವೈಷಮ್ಯಗಳು ಹುಟ್ಕೊಳ್ತದೆ, ಮತ್ತೆ ಅವನೇನಾದ್ರು ಅಭಿವೃದ್ಧಿ ಮಾಡ್ತಿದ್ರೆ ಇವನು ಕಾಲು ಎಳಿತಾನೆ, ಇವನು ಅಭಿವೃದ್ಧಿ ಮಾಡ್ತಿದ್ರೆ ಅವನ್ ಕಾಲು ಎಳಿತಾರೆ. ಆ ಸಂದರ್ಭದಲ್ಲಿ ಏನಾಗ್ತದೆ, ಸಹಕಾರಿ ತತ್ವ ಅನ್ನೋದು ವೀಕ್ ಆಗಿ ಹೋಗ್ತದೆ. ಇವರು ಏನೂ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಇವರೇನು ಗುರಿ ಇಟ್ಕೊಂಡು ಸಹಕಾರಿ ಸಂಘ ಮಾಡಿದ್ರೋ ಆ ಸಹಕಾರಿ ಸಂಘ ಹಾಗೆ ಉಳಿತದೆ, ಅಲ್ಲಿ ರಾಜಕೀಯ ಬರ್ತದೆ, ಸಹಕಾರಿ ಸಂಘ ಹಾಗೆ ಮಾಯವಾಗಿ ಹೋಗ್ತದೆ ಅದು. ಸೊ ಅದನ್ನ ಡೈಲ್ಯೂಟ್ ಮಾಡ್ಲಿಕ್ಕೋಸ್ಕರನೇ, ಅದನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರನೇ, ಜನರಿಂದ ರಾಜಕೀಯ ವಿಷಯವನ್ನ ಹೊರತುಪಡಿಸ್ಲಿಕ್ಕೋಸ್ಕರನೇ ಸರ್ಕಾರದ ಹಸ್ತಕ್ಷೇಪ ಇರಬಾರದು ಅನ್ನೋ ಒಂದು ತತ್ವದಡಿಯಲ್ಲಿ ಎಫ್ ಪಿ ಒಗಳನ್ನ ರಚನೆ ಮಾಡ್ಲಿಕ್ಕೆ ಸರ್ಕಾರ ನಮ್ಗೆ ಅನುವು ಮಾಡಿಕೊಟ್ಟಿದೆ. ನಾವು ರೈತರುಗಳು ಸಂಘಟನೆ ಮಾಡ್ಬೇಕಾದ್ರೆ ನಾವು ರೈತರ ವಿಷಯಗಳನ್ನ ಮಾತ್ರ ಚರ್ಚೆ ಮಾಡಿ ಸಂಘಟನೆ ಮಾಡೋಣ, ಬೇರೆ ವಿಷಯಗಳು ಮಾಡೋದು ಬೇಡ. ನಾನು ವೈಯಕ್ತಿಕ, ನಾನು ಯಾರಿಗೆ ಬೇಕಾದ್ರೂ ಏನಾದ್ರೂ ಮಾಡೋಣ, ನನ್ನ ವೈಯಕ್ತಿಕ ವಿಷಯಗಳು ಏನೇ ಇರಲಿ, ನನಗೆ ಅಣ್ಣ ತಮ್ಮದಿರಲಿ, ಸಂಬಂಧಿಕರಿಗೆ ಏನೇ ಇರಲಿ, ಅವನ್ನೆಲ್ಲ ಹೊರತುಪಡಿಸಿ, ರಾಜಕೀಯನ ಹೊರತುಪಡಿಸಿ ನಾವು ಸಂಘಟನೆ ಮಾಡಬೇಕು. ಅದು ನಂದು ಬಹಳ ದೊಡ್ಡ ಕಿವಿ ಮಾತು. ಸಾಕಷ್ಟು ಎಫ್ ಪಿ ಒಗಳು ಮಾಡ್ತಾ ಇದ್ವಿ ನಾವು ಇಲಾಖೆಗಳಿಂದ, ತೋಟಗಾರಿಕೆ ಇಲಾಖೆ ಎಫ್ ಪಿ ಒ ಮಾಡ್ತಾ ಇದೆ, ಕೃಷಿ ಇಲಾಖೆ ಮಾಡ್ತಾ ಇದೆ, ನಬಾರ್ಡ್ ಮಾಡ್ತಾ ಇದೆ, ರೇಷ್ಮೆ ಇಲಾಖೆ ಮಾಡ್ತಾ ಇದೆ, ಪಶುಪಾಲನೆ ಇಲಾಖೆ ಮಾಡ್ತಾ ಇದೆ, ನಮ್ಮ ಜವಳಿ ಇಲಾಖೆ ಮಾಡ್ತಾ ಇದೆ, ಅದರಲ್ಲೇ ನಮ್ಮ ಜಿಲ್ಲಾ ಪಂಚಾಯತ್ ಕಡೆಯಿಂದ ಮಾಡ್ತಾ ಇದ್ದೀವಿ. ಸಾಕಷ್ಟು ಇಲಾಖೆಗಳು ನಾವು ಈಗಾಗಲೇ ಎಫ್ ಪಿ ಒ ರಚನೆಗಳನ್ನ ಮಾಡಿದ್ದೀವಿ. ಈಗಾಗಲೇ ನಮ್ಮ ಜಿಲ್ಲೆಯಿಂದಲೇ 25 ಎಫ್ ಪಿಗಳ ಮಾಡಿದ್ವಿ ನಾವು. 25 ಎಫ್ಪಿಗಳು ಅದರಲ್ಲಿ ಕಾರ್ಯಚಟುವಟಿಕೆ ಆಗಿದೆ. ಇನ್ನು 15 ಎಫ್ಪಿಗಳನ್ನ ಮಾಡ್ತಾ ಇದೀವಿ ಈಗ. ಸೊ ಇಷ್ಟು ಎಫ್ಪಿಗಳಿಗೆ ಆಲ್ರೆಡಿ ಆಗ್ತಾ ಇದೆ. ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ರೈತರುಗಳು ರಾಜಕೀಯ ಬೆರೆಸಬಾರ್ದು ಅಥವಾ ಬೇರೆ ವೈಯಕ್ತಿಕ ವಿಷಯಗಳನ್ನ ಬೆರೆಸಬಾರ್ದು. ಆ ರೀತಿ ಆಗದಂಗೆ ಎಫ್ಪಿ ರಚನೆ ಮಾಡಲಿಕ್ಕೆ ಮನಸ್ಸು ಮಾಡ್ಬೇಕು ಅವರು. ಈಗ ಎಫ್ಪಿಒನ್ನ ರಚನೆ ಮಾಡ್ತಾರೆ ಆಸಕ್ತಿಯಿಂದ, ಅದಕ್ಕೆ ಸದಸ್ಯರು ಕೂಡ ಆಗ್ತಾರೆ. ಸದಸ್ಯರಾದಂತವ್ರಿಗೆ ಏನೆಲ್ಲ ಅನುಕೂಲಗಳು ಎಫ್ಪಿಒ ಇಂದ ದೊರೆಯುತ್ತೆ? ಅದೇ ಈಗ ಏನಾಗ್ತದೆ, ಎಫ್ಪಿಒ ರಚನೆ ಮಾಡೋ ಮುಖ್ಯ ಉದ್ದೇಶನೇ ನಮ್ಮ ಸದಸ್ಯರುಗಳಿಗೆ ಆ ಒಂದು ಸವಲತ್ತುಗಳನ್ನ, ಸೌಕರ್ಯಗಳನ್ನ, ಸೌಲಭ್ಯಗಳನ್ನ ನೀಡೋದಕ್ಕೋಸ್ಕರ. ಮುಖ್ಯ ನಾನು ಈಗಾಗಲೇ ಹೇಳ್ದಂಗೆ ಅವ್ರಿಗೆ ಎಲ್ಲ ರೀತಿಯ ಪರಿಕರಗಳು ದೊರಕಬೇಕು. ಅವ್ರಿಗೆ ಆ ಭಾಗದಲ್ಲಿ ಆ ಬೆಳೆಗೆ ಅಥವಾ ಬೆಳೆಗಳಿಗೆ ಏನೆಲ್ಲ ಪರಿಕರಗಳು ಬೇಕು, ವಿಶೇಷವಾಗಿ ಇನ್ಪುಟ್ ಪರಿಕರಗಳು, ಗೊಬ್ಬರ, ಬೀಜ, ಔಷಧಿಗಳು, ಈ ರೀತಿ ಎಲ್ಲ ಪರಿಕರಗಳು ಸಿಗಬೇಕು. ಜೊತೆಗೆ ಯಂತ್ರಗಳು, ಈಗ ಯಂತ್ರಗಳೆಲ್ಲ ಕಡಿಮೆ ಆಗಿದೆ ನಮ್ಮ ಗ್ರಾಮೀಣ ಭಾಗದಲ್ಲಿ, ಯಂತ್ರಗಳು ಸಿಗುವಿಕೆ ಕಡಿಮೆ ಆಗಿದೆ. ಈಗ ಅದನ್ನ ಇವರು ಸ್ವಲ್ಪ ಉನ್ನತೀಕರಿಸಬೇಕು, ಬೇರೆ ಬೇರೆ ಹೊಸ ಹೊಸ ಯಂತ್ರಗಳು ಸಿಗಂಗ್ ಮಾಡ್ಬೇಕು. ಇವರು ಜನ ಕೆಲಸ ಮಾಡೋದು ಕಡಿಮೆ ಆಗಿವ್ರೆ, ಯಂತ್ರಗಳನ್ನ ಇವರು ಸಿಗಂಗ್ ಮಾಡಿದ್ರೆ ಬಹಳ ಅನುಕೂಲ ಆಗ್ತದೆ. ಸೊ ಯಂತ್ರಗಳು, ಅದ್ರ ಜೊತೆಗೆ ತಾಂತ್ರಿಕ ಮಾಹಿತಿಗಳು, ಈಗ ನಮ್ಮಂತಹ ತಾಂತ್ರಿಕ ಇಲಾಖೆಗಳ ಜೊತೆಗೆ ಸಹಯೋಗದಲ್ಲಿ ಅನೇಕ ಸಭೆ ಸಮಾರಂಭಗಳನ್ನ ಏರ್ಪಡಿಸ್ಬೇಕು. ಅವರು ಅಲ್ಲಿಯ ಭಾಗದ ರೈತರುಗಳಿಗೆ ಯಾವ ಬೆಳೆಗೆ ಯಾವ ಕಾರ್ಯಕ್ರಮಗಳಿಗೆ ಮತ್ತೆ ಯಾವ ಬೆಳೆಗಳಿಗೆ ತಂತ್ರಗಳು ಬೇಕು, ಪ್ಲಸ್ ಯಂತ್ರಗಳು ಬೇಕು, ಪ್ಲಸ್ ತಂತ್ರಜ್ಞಾನಗಳು ಬೇಕು, ಅದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಅವರು ಸಭೆ ಸಮಾರಂಭಗಳನ್ನ, ಅಂದ್ರೆ ರೈತರಿಗೆ ಕಾಲಕ್ಕೆ ಸರಿಯಾಗಿ, ಸಮಯಕ್ಕೆ ಸರಿಯಾಗಿ, ಸೀಸನ್ಗೆ ಸರಿಯಾಗಿ ತಾಂತ್ರಿಕ ಮಾಹಿತಿಗಳು ಲಭ್ಯ ಆಗಬೇಕು. ಆ ನಿಟ್ಟಿನಲ್ಲಿ ಅವರು ಸಭೆ ಸಮಾರಂಭಗಳನ್ನ ಇಲಾಖೆಗಳ ಸಹಾಯದೊಂದಿಗೆ ಮಾಡಬೇಕಾಗ್ತದೆ. ಜೊತೆಗೆ ಅವರು ಔಟ್ಪುಟ್ ಬಿಸ್ನೆಸ್, ಇದು ಬಹಳ ಮುಖ್ಯ. ಅವ್ರು ಏನೆಲ್ಲ ಬೆಳೆಗಳನ್ನ ಬೆಳೀತಾರೋ ಅದನ್ನ ಅವರು ಹೊರಗಡೆಗೆ ಮಾರುಕಟ್ಟೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕಾಗ್ತದೆ. ಅದನ್ನ ಗ್ರೇಡ್ ಮಾಡಿ, ಪ್ಯಾಕ್ ಮಾಡಿ, ಸಂಸ್ಕರಣೆ ಮಾಡಿ ಮಾರಾಟ ಮಾಡುವಂಥದ್ದು. ಮತ್ತೆ ಮುಂದಿನ ಮುಂದುವರೆದ ಭಾಗವಾಗಿ ಅವರು ಆ ಉತ್ಪನ್ನಗಳನ್ನ ಸಂಸ್ಕರಣೆ ಮಾಡಲಿಕ್ಕೂ ಸಹ ಕ್ರಮ ಕೈಗೊಳ್ಬಹುದು. ಈಗ ನಮ್ಮಲ್ಲಿ ತೆಂಗು ಬೆಳೆ ಜಾಸ್ತಿ ಇದೆ, ಇಲ್ಲಿ ತೆಂಗನ್ನ ಸಂಸ್ಕರಣೆ ಮಾಡಲಿಕ್ಕೆ ನಾವು ಪ್ಲಾನ್ ಮಾಡಿಬಿಟ್ರೆ ತೆಂಗಿನಿಂದ 100 ಉತ್ಪನ್ನಗಳನ್ನ ಮಾಡಬಹುದು ನಾವು. ಅಟ್ಲೀಸ್ಟ್ ನಮ್ಮ ತೆಂಗು ಬೆಳೆಗೆ ಈಗ ಕೊಬ್ಬರಿ ಬೆಲೆ ಕಡಿಮೆ ಆಗಿದೆ ಅಂತ ನಾವು ಗಲಾಟೆ ಮಾಡ್ತೀವಿ, ತೆಂಗಿನಕಾಯಿ ಬೆಲೆ ಕಡಿಮೆ ಆಗಿದೆ ಅಂತ ಗಲಾಟೆ ಮಾಡ್ತಾ ಇದ್ವಿ ನಾವು. ಕೊಬ್ಬರಿ ಮತ್ತೆ ತೆಂಗಿನಕಾಯಿ ಬೆಲೆ ಕಡಿಮೆ ಆದ್ರೂ ಸಹ ನಾವು ಪರ್ಯಾಯವಾಗಿ ಚಿಂತನೆ ಮಾಡಬೇಕು, ಏನ್ ಮಾಡಬೇಕು, ಮೌಲ್ಯವರ್ಧನೆ ಮಾಡಿ ಹೇಗೆ ನಾವು ಅದನ್ನ ಬಳಸ್ತಕ್ಕಂಥದ್ದು. ಕರೆಕ್ಟ್. ಆ ರೀತಿ ಮಾಡಿದ್ರೆ ಮಾತ್ರ ನಾವು ಉತ್ಪನ್ನಗಳನ್ನ ಸಂಗ್ರಹಣೆ ಮಾಡಬಹುದು, ಸಂಸ್ಕರಣೆ ಮಾಡಬಹುದು, ಮತ್ತೆ ಮುಂದಿನ ದಿನಗಳಲ್ಲಿ ಮಾರಾಟ ಮಾಡಬಹುದು. ಜೊತೆಗೆ ಈಗ ಪ್ರಸ್ತುತವಾಗಿ ಆ ಉತ್ಪನ್ನಕ್ಕೆ ಸಿಗುವಂತ ಬೆಲೆಯನ್ನ ಕೊಡಿಸ್ಬೋದು ನಾವು. ಅದನ್ನ ಬಿಟ್ಟು ನಾವು ಬೇರೆ ರೀತಿ ಯೋಚನೆ ಮಾಡಿದ್ರೆ ಖಂಡಿತವಾಗಿಯೂ ಆಗೋದಿಲ್ಲ. ಅದಕ್ಕೆ ಆ ಗುರಿಯನ್ನ ಮುಟ್ಲಿಕ್ಕೆ ನಾವು ಎಫ್ಪಿಒ ಮಾಡಬೇಕಾಗ್ತದೆ. ಸೊ ರೈತರು ಸಂಘಟನೆ ಆಗಿ ಈ ರೀತಿ ಉತ್ಪನ್ನಗಳನ್ನ ಸಂಗ್ರಹ ಮಾಡಿ, ಸಂಸ್ಕರಣೆ ಮಾಡಿ, ಮುಂದಿನ ದಿನಗಳಲ್ಲಿ ಮಾರಾಟ ಮಾಡಲಿಕ್ಕೆ ಅವಕಾಶ ಆಗ ರೀತಿ ನೋಡ್ಕೊಂಡ್ರೆ ಮಾತ್ರ ಈಗ ಮಾರುಕಟ್ಟೆ ಬೆಲೆನ ನಾವು ಹೆಚ್ಚಿಕೆ ಮಾಡಬಹುದು. ಆ ನಿಟ್ಟಲ್ಲಿ ನಾವು ಯೋಚನೆ ಮಾಡಬೇಕು. ಸೊ ಅದು ಔಟ್ಪುಟ್ ಬಿಸ್ನೆಸ್. ಈಗ ನಮ್ಮಲ್ಲಿ ಸಾಕಷ್ಟು ದೊಡ್ಡ ಮಾಡ್ತಾರೆ. ತೆಂಗು ನಮ್ಮ ಜಿಲ್ಲೆಯಲ್ಲಿ 1,05,000 ಹೆಕ್ಟೇರ್ ಇದೆ. ಕಾಫಿ ಸುಮಾರು 45,000 ಹೆಕ್ಟೇರ್ ಇದೆ. ಕಾಳುಮೆಣಸು 30,000-35,000 ಹೆಕ್ಟೇರ್ ಇದೆ. ಬಾಳೆ 8,000-9,000 ಹೆಕ್ಟೇರ್ ಇದೆ. ಶುಂಠಿ 30,000-35,000 ಹೆಕ್ಟೇರ್ ಇದೆ. ಸೊ ಈ ಎಲ್ಲ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಉತ್ಪನ್ನಗಳು ಬರ್ತವೆ. ತರಕಾರಿಗಳು ಸುಮಾರು 4,000-5,000 ಹೆಕ್ಟೇರ್ ತರಕಾರಿ ಬೆಳೆಗಳಿದೆ. ಜೋಳ ಸುಮಾರು 70,000-80,000 ಹೆಕ್ಟೇರ್ ಜೋಳ ಇದೆ. ರಾಗಿ 40,000-45,000 ಹೆಕ್ಟೇರ್ ಪ್ರದೇಶ ರಾಗಿ ಇದೆ. ಭತ್ತ ಸುಮಾರು 8,000-9,000 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಇದೆ. ಈ ಎಲ್ಲ ಬೆಳೆಗಳು ದೊಡ್ಡ ಪ್ರಮಾಣದಲ್ಲಿ ಬೆಳಿತೀವಿ ನಾವು. ಆದ್ರೆ ಸೀಸನಲ್ ಮಾತ್ರ ಬೆಳೆಗಳು ಬೆಳಿತೀವಿ ನಾವು. ಆ ಸೀಸನ್ ಆದ್ಮೇಲೆ ನಾವು ಸಂಗ್ರಹ ಮಾಡಿ ಮಾರುಕಟ್ಟೆ ಮಾಡೋ ಸಾಮರ್ಥ್ಯ ನಮ್ಮಲ್ಲಿಲ್ಲ. ಆ ಸಾಮರ್ಥ್ಯ ಇಂಡಿವಿಜುವಲ್ ರೈತರಿಗೆ ಬರೋದಿಲ್ಲ. ಅದು ಈಗ ಯಾವುದೇ ಉತ್ಪನ್ನವನ್ನ ಸಂಗ್ರಹ ಮಾಡಿ ಮಾರಾಟ ಮಾಡುವಂತ ಶಕ್ತಿ ಸಾಮಾನ್ಯ ರೈತನ ಒಬ್ಬ ರೈತನಿಗೆ ಬರೋದಿಲ್ಲ. ಅದೇ ರೈತ ಗುಂಪಾಗಿ ಆ ಸೀಸನ್ ನಲ್ಲಿ ಬೆಳೆದಂತಹ ಉತ್ಪನ್ನಗಳನ್ನ ಅವನು ಸಂಗ್ರಹ ಮಾಡಿ ಶೇಖರಿಸಿಟ್ಟು ಅದನ್ನ ಆಫ್ ಸೀಸನ್ ಅಲ್ಲಿ, ಅಂದ್ರೆ ಬೆಳೆ ಕಂಪ್ಲೀಟ್ ಬೆಳೆದ ನಂತರ ಅವರು ಮಾರಾಟ ಮಾಡಿದ್ರೆ ಅವ್ರು ಖಂಡಿತವಾಗಿ ಬೆಲೆ ಜಾಸ್ತಿ ಸಿಗ್ತದೆ ಅವರಿಗೆ. ಆ ನಿಟ್ಟಲ್ಲಿ ನಮ್ಮ ಎಫ್ಪಿಒಗಳು ಯೋಚನೆ ಮಾಡ್ಬೇಕಾಗ್ತದೆ. ಸೊ ಯಾಕೆಂದ್ರೆ ನೀವು ಆ ರೀತಿ ಯೋಚನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿನ ಏನಾಗ್ತದೆ, ಆ ರೈತ ಉತ್ಪಾದಕ ಸಂಸ್ಥೆಯ ಚಟುವಟಿಕೆ ಸೀಮಿತ ಆಗಿಬಿಡ್ತದೆ. ಅದು ಸೀಮಿತ ಮಾಡಬಾರದು. ಅದಕ್ಕೆ ನಾವು ಹೇಳೋ, ಅದಕ್ಕೆ ಸರ್ಕಾರ ಏನ್ ಮಾಡ್ತದೆ, ಬೆಳೆಯನ್ನ ಕೇಂದ್ರೀಕರಿಸಿ ಎಫ್ಪಿಒ ಮಾಡಿ ಅಂತ ಹೇಳೋದು ಇದೇ ಉದ್ದೇಶಕ್ಕೆ. ನಾವು ಆ ತತ್ವವನ್ನು ಡೈಲ್ಯೂಟ್ ಮಾಡಿ ಎಲ್ಲಾ ಬೆಳೆಗಳನ್ನು ಸೇರಿಸಿ ನಾವು ಮಾಡ್ತೀವಿ ಅಂತ ಹೇಳಿ ಯಾವುದೇ ಬೆಳೆ ಮಾಡೋದಿಲ್ಲ ನಾವು. ಸೊ ಏನೋದು ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ನ ನಂಗೆ, ನಾವು ಎಲ್ಲನೂ ಮಾಡ್ತೀವಿ ಅನ್ನೋದು ಏನು ಮಾಡ್ಲಿಕ್ಕಿಲ್ಲ ಕೊನೆಗೆ. ಸೊ ಆ ರೀತಿ ಆಗ್ತದೆ. ಅದಕ್ಕೆ ಬೆಳೆಯನ್ನ ಕೇಂದ್ರೀಕರಿಸಿ ಮಾಡ್ಲಿಕ್ಕೆ ಹೊರಟ್ರೆ ಆ ಬೆಳೆಯನ್ನ ಸಂಪೂರ್ಣವಾಗಿ ಮಾಡಿದ್ದಂದ್ರೆ ನಾವು ಬೇರೆ ಕಡೆ ಗಮನ ಕೊಡಬಹುದು. ಸೊ ಆ ರೀತಿಯಲ್ಲಿ ನಾವು ಬೆಳೆಯ ಉತ್ಪನ್ನಗಳ ಮಾರುಕಟ್ಟೆಗೂ ಸಂಬಂಧಪಟ್ಟಂತೆ ಸಾಕಷ್ಟು ಚಿಂತನೆಯನ್ನು ನಡೆಸಿ ನಾವು ಮಾಡಬೇಕಾಗ್ತದೆ. ಅಂದ್ರೆ ತಾವು ಕೃಷಿಕರು ಏನು ಬೆಳೀತಾರೋ ಆ ಬೆಳೆದಂತ ಉತ್ಪನ್ನಗಳಿಗೆ ಒಂದು ಒಳ್ಳೆಯ ಉತ್ತಮವಾದಂತ ಬೆಲೆಯನ್ನ ತಂದುಕೊಡ್ಲಿಕ್ಕೂ ಕೂಡ ಅನುಕೂಲ ಆಗ್ತದೆ, ಅದರ ಮೌಲ್ಯವರ್ಧನೆಗೂ ಕೂಡ ಅನುಕೂಲ ಆಗುತ್ತೆ. ಖಂಡಿತ ಖಂಡಿತ. ಈ ಮೂಲಕ ಆ ಬೆಳೀತಕ್ಕಂತಹ ಕೃಷಿಕರ ಬದುಕು ಕೂಡ ಚೆನ್ನಾಗ್ಲಿಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಖಂಡಿತ ಸರ್. ಈ FPOಗಳನ್ನ ಕುರಿತು ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕ ಮಾಡುವಂತದ್ದು ಹೇಗೆ? ನನ್ನ ದೂರವಾಣಿ ಸಂಖ್ಯೆ 9448416618. ಇನ್ನೊಮ್ಮೆ ಹೇಳಿ, 9448416618. ಈ ದೂರವಾಣಿ ಸಂಖ್ಯೆ ನನ್ನ ಸಂಪರ್ಕ ಮಾಡಬಹುದು. ಒಳ್ಳೆಯದು ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಈ FPOಗಳ ಪರಿಚಯ ಹಾಗೂ ಮಹತ್ವವನ್ನ ಕುರಿತು ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ರೈತ ಉತ್ಪಾದಕ ಸಂಸ್ಥೆ ಅಥವಾ FPOಗಳ ಪರಿಚಯ ಹಾಗೂ ಮಹತ್ವ ಈ ಕುರಿತು ಹಾಸನ ಜಿಲ್ಲೆಯ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ HR ಯೋಗೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಇದುವರೆಗೂ ಸಂಘಟನಾ ಯುಕ್ತಿ, ರೈತ ಶಕ್ತಿ, ರೈತ ಉತ್ಪಾದಕ ಕಂಪನಿಗಳ ಕುರಿತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ ಹಾಸನ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಇದುವರೆಗೆ ಕಿಸಾನ್ ವಾಣಿ ಕೃಷಿರಂಗ ಪ್ರಸಾರವಾಯಿತು. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಇದು ಆಕಾಶವಾಣಿ ಹಾಸನ FM. ಈಗ ಚಿತ್ರಗೀತೆಗಳು. ಪ್ರಾರಂಭಕ್ಕೆ ಗಡಿಬಿಡಿ ಗಂಡ ಚಿತ್ರದ ಗೀತೆ, ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ. ನಾನೇನು ಹಾಡಲಯ್ಯ ದಾಸಾನು ದಾಸ ನೀನು ನೀನೇ ಇಲ್ಲಿ ನಾನು ನಾನೇ ನೀನು ನೀನೇ ಇಲ್ಲಿ ನಾನು ನಾನೇ ಶ್ರುತಿ ನೀಡಿ ತುಂಬುರ ಸ್ಮೃತಿ ಹಾಡಿ ಕೈಲಾಸವೆಲ್ಲ ನಾದೋಪಾಸನೆಯಾಗಿ ನಾರದ ಶ್ರುತಿ ನೀಡಿ ತುಂಬುರ ಸ್ಮೃತಿ ಹಾಡಿ ಕೈಲಾಸವೆಲ್ಲ ನಾದೋಪಾಸನೆಯಾಗಿ ಷಣ್ಮುಖ ಪ್ರಿಯರಾಗ

Nada.